ಹಬ್ಬದ ಹಿನ್ನೆಲೆ ನೈರುತ್ಯ ರೈಲ್ವೆಯಿಂದ ಬೆಂಗಳೂರಿನಿಂದ ತಮಿಳುನಾಡಿಗೆ ತ್ವರಿತಗತಿ ರೈಲು ಸೇವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಣ್ಣನೆ ಗಾಳಿ ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51:48. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಯಾದಗಿರಿ ತಾಲೂಕಿನ ಕಟಗಿ ಶಾಪುರ ಗ್ರಾಮದ ದೇವೇಂದ್ರಪ್ಪ ಅವರ ಸಮಗ್ರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಯಾದಗಿರಿ ಜಿಲ್ಲೆಯ ಕಟಗಿ ಶಾಪುರ ಗ್ರಾಮದ ದೇವೇಂದ್ರಪ್ಪ ಅವರು. ಪಾರಂಪರಿಕ ರೈತರು, ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ಒಣ ಬೇಸಾಯ ಇದೆ, ನೀರಿನ ಅನುಕೂಲವೂ ಕೂಡ ಇವರಿಗಿದೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಅವರು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ, ನಮ್ಮ ಸಾವಯವ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ಒಣ ಬೇಸಾಯದ ರೈತರು ಕೂಡ ಇದ್ದಾರೆ. ನೀರಾವರಿಯ ಒಂದು ಬೆಳೆಗಳನ್ನು ಕೂಡ ಅವರು ಬೆಳೀತಾರೆ, ತರಕಾರಿಗಳನ್ನು ಕೂಡ ಅವರು ಬೆಳೀತಾರೆ, ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನು ಕೂಡ ಅವರು ಮಾಡ್ಕೊತಾ ತಮ್ಮ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಿದ್ದಾರೆ. ಮುಖ್ಯವಾಗಿ ದೇವೇಂದ್ರಪ್ಪ ಅವರೇ, ಈಗ ಕೃಷಿ ಸಂಪತ್ತು ಬಹಳ ಮುಖ್ಯ. ಯಾಕಂತಂದ್ರೆ ರೈತರ ಒಡನಾಡಿ ಎತ್ತುಗಳು, ಆಡುಗಳು, ಆಕಳುಗಳು ಇವು ಬೇಕು. ಇವು ನಿಮ್ಮ ಮನೆಗೆ ಎಷ್ಟದವ್ರಿ? 4 ಎತ್ತಿನ ಒಕ್ಕಲ್ತನಪ್ಪ ಅಂತಂದ್ರೆ ನಾವು ನೋಡೋದು ಬಹಳ ಅಪರೂಪ. ಹೆಂಗ್ರಿ 4 ಎತ್ತಿನ ಒಕ್ಕಲ್ತನಪ್ಪ ಅಂತಂದ್ರೆ ಭೂಮಿ ಬಹಳ ಬೇಕು. ನಿಮ್ಗೆ ಎಷ್ಟದ ರೀ ಜಮೀನು? ಜಮೀನ್ ಸರ್ ನಮಗೆ ನಮ್ಮ ಬಾಬಾರಿಗೆ ಇರೋದು 15 ಎಕರೆ ರೀ, 5 ಮಂದಿ ಅಣ್ಣ ತಮ್ಮರು ನಾವು, ಮನುಷ್ಯ 3 ಎಕರೆ 4 ಎಕರೆ ಬಂದದ್ರೆ ಎಷ್ಟು ಲೇಜಿಗೆ ಹೊಡ್ತೀವ್ರಿ ಬೇರೆಯವ್ರದ್ದು, ಲೇಜಿಗೆ ಮಾಡಿ ಒಂದು ಅವ್ರದ್ದು ಒತ್ತೆ ಹಾಕಿಂತೀವಿ, ಅದರಲ್ಲಿಂದ ಮಾಡಿಗೆಸಿ ಹಿಂಗೆ ಜೀವನ ನಡೆಸ್ತೇವ್ರಿ. ಅಂತಂದ್ರೆ 4 ಎತ್ತು ನಿಮಗೆ ಬೇಕು? 4 ಎತ್ತು ಬೇಕ್ರಿ ನಮ್ಗೆ, ಏನು ಗಾಡಿ ಓಡಿಸಿದ್ರೆ ಎತ್ತಲ್ಲಿಂದ ಬಿತ್ತದಂಗೆ ಗಾಡಿಗೆ ಆಗಲ್ರಿ. ಆಗೋದಲ್ಲ, ಬಿತ್ತದಂತ ನಾವು ಗಾಡಿಗೆ ಬಿತ್ತದೇ ಇಲ್ಲರಿ. ಡಾಕ್ಟರ್ ಬಿತ್ತಂಗಿಲ್ಲ, ನೀವು ಬಿತ್ತಂಗಿಲ್ರಿ. ಅಷ್ಟೇ ಏನಾರ ಬಿಗುವಾದಾಗ ಗಳೆ ಓಡಿಸ್ತೇವ್ರಿ ಅಷ್ಟೇ. ಆಯ್ತು, ಅದ ಬಂದಾಗ ನಾವು ಕೂರಿಗಲೇ ಬಿತ್ತದ್ರಿ. ಅಂತಂದ್ರೆ 4 ಎತ್ತು ಮೊದ್ಲಿಂದ ಅದಾವ ಇನ್ನು ಮಧ್ಯದಲ್ಲಿ ತಗೊಂಡ್ರೆ? ಮೊದಲು ಇನ್ನ 6 ಇದ್ದವ್ರಿ ಫಸ್ಟ್ ನಮ್ಗೆ 1 ಲೀರಕ್ಕ, ಈಗ ಮತ್ತ ಈಗ 2 ತೆಗೆದಿಸಿ 4 ಮಾಡಿವ್ರಿ. ಅಂತಮ್ಮರಿದ್ದಾಗ ನೀವು 6 ಎತ್ತಿದ್ದು? 6 ಎತ್ತಿದ್ದವ್ರಿ ಫಸ್ಟ್. ನೋಡ್ರಿ ದೇವೇಂದ್ರಪ್ಪ ಅವ್ರೆ, ಈಗ 2 ಎತ್ತು ಇಟ್ಕೊಳ್ಳೋದು ಬಹಳ ಸವಾಲಿನ ಕೆಲಸ ಅಂತ ಹೇಳ್ತಾರೆ. ಯಾಕಂತಂದ್ರೆ 2 ಇದ್ವಪ್ಪ ಅಂತಂದ್ರೆ ಮದುವೆಗೆ ಹೋಗಕ್ಕಾಗಿಲ್ಲ, ಮುಂಜಿಗೆ ಹೋಗಕ್ಕಾಗಿಲ್ಲ, ಸಂತೆಗೆ ಹೋಗಕ್ಕಾಗಿಲ್ಲ, ಒಬ್ರು ಮನೆ ಮುಂದೆ ಇರ್ಬೇಕ್ರಿ, ಎತ್ತಿಗೆ ನೋಡ್ಕೊಳ್ಳೋರು ದೊಡ್ಡ ಸಮಸ್ಯೆ ಐತಿ, ಅದಕ್ಕೆ ನಾವು ಎತ್ತ ತೆಗೆದ್ಬಿಟ್ಟಿವಿ ಅಂತ ಹೇಳ್ತಾರೆ. ನೀವು ಹೆಂಗ್ರಿ 4 ಎತ್ತು ಮೇಂಟೈನ್ ಮಾಡ್ತೀರಿ? ಹಂಗೆ ಸರ್, ನಾವು ಈಗ ಮೇವು ಕುಂಪ್ಯಾಕಿಂದ ಇರ್ತವ್ರಿ, ಜೋಳ ಬಂದಾಗ ಸೊಪ್ಪು ಇರ್ತದ್ರಿ, ಹುಲ್ಲು ಇರ್ತದ, ಭತ್ತದ ಅದೆಲ್ಲ ಕಟ್ಟಿಗೆಸಿ ಒಬ್ರನ್ನ ಈಗ ಅಲ್ಲಿ ಇರಬೇಕ್ರಿ. ಹೌದು, ನೀರು ಕುಡಿಸೇನ ಹೋಗ್ಬೇಕು, ಆ ಕಡೆ ಬೇರೆ ಕಡೆ ಹೋದ್ರೆ ಯಾರಿಗೇನ ಹೇಳಿಗೆಸಿ ಹೋಗಿ ಬಂದು ಮಾಡ್ಕೊಂತೀವ್ರಿ ನಾವು. ಅಂದ್ರೆ ಇರ್ಬೇಕು, ಇರಬೇಕ್ರಿ. ಹೌದೌದು, ಎತ್ತಿನಬಲ್ಲಿ ಇರಬೇಕ್ರಿ. ಯಾಕಂತಂದ್ರೆ ಅವ್ರ ಮೈ ತೊಳಿಬೇಕು, ಅದ ಕಟ್ಟಿಗೆ ಜಾಗ ಚೇಂಜ್ ಮಾಡ್ಬೇಕು, ಕಾಲ್ ಕೈಗೆ ಹಾಕಿಂತವ ಎತ್ತಿನ ಮುಂದೆ ಇರಬೇಕ್ರಿ. ಇರಬೇಕು. ಏನು ಮನೆ ಎತ್ತದೇನ್ರಿ? ಕೊಂಡ್ಕೊಂಡಿದ್ದೀವಿ. ಕೊಂಡ್ಕೊಂಡಿವ್ರಿ ನಾವು, ಬೇಕಾದಲ್ಲಿ ಹೋಗಿ ತರ್ತೀವ್ರಿ, ಕಂಬೇರಿ ತರ್ತೀವಿ, ದೇವಣಿಗೆ ಹೋಗಿಸಿ ದೇವಣಿ ಹತ್ತನೇ ತರ್ತೀವಿ, ಈಗ ಅಲ್ಲಿ ಹೋಗಿಸಿ 1 ಲಕ್ಷ ರೂಪಾಯಿ ತಾನೇ ಬಿಳಕತ್ತವ್ರಿ. ಹೌದೌದು, ಮೊದಲು ನೋಡ್ರಿ 20-30 ಸಾವಿರ ರೂಪಾಯಿ ಅಂತಂದ್ರ ಅಬ್ಬಾ ಅಂತ ಹೇಳ್ತಿದ್ರು. 6-7 ಸಾವಿರದ ತಂದ್ರಿ ನಮ್ಮ ಬಾಬಾವ್ರು, ಅಲ್ಲಿಂದ ನಾವು ಬಿಟ್ಟಿಲ್ರಿ. ಈಗ ಇವು ಮೆತ್ತಗೆ ಬಿಡೋಣ, ಮತ್ತೆ ಬೇರೆ ಅವತಾರ ಆದ್ರೆ ಮೇಸದ, ಮತ್ತೆ ಅವು ದೊಡ್ಡವಾದಂಗ ಗಳ ಹೊಡ್ಕಂತ ನಡೆದ್ರಿ. ಈಗ ನೋಡ್ರಿ, ಈಗ ಎತ್ತು ಇದಪ್ಪ ಅಂತಂದ್ರೆ ಚಲೋತ್ನಾಗಿ ನೋಡ್ಕೋಬೇಕು, ಮೈ ತಿಕ್ಕಬೇಕು, ಕಲ್ ತಗೊಂಡ ಮೈ ಸವರಬೇಕು, ಅದು ಕೊಂಬು ಸವರಬೇಕು, ಇವೆಲ್ಲ ಹೆಂಗ್ ಮಾಡ್ತೀರಿ ಈಗಿನ ಕಾಲದಾಗ? ಕೊಂಬು ಸವರ ಅದಾವ್ರಿ? ಇಲ್ಲ ಸರ್, ಅವೆಲ್ಲ ನಾವು ಮಾಡ್ತೇವ್ರಿ ಮನೆಯಲ್ಲೇ. ಎಲ್ಲ ಅವಕ್ಕೆ ದಿನ ದಿನ ಬೋರಿಂಗ್ ಬಲ್ಲಿ ನೀರು ಬುಟ್ಟಿಗೆಸಿ, ಕೆರೆನೇ ಆದ್ರೆ ಬದಿಬಲ್ಲಿ 5-8 ದಿನಕ್ಕೊಮ್ಮೆ ಮೈ ತೊಳ್ಕದ, ಅಮಾಸಿಗೆ ಸೋಮವಾರ ಸೋಮವಾರ ನಾವು ಗಳೆ ಕಟ್ಟಂಗಿಲ್ರಿ. ಹೌದು, ಸೋಮಣ್ಣನವಾರ ಅಂತೇಳಿ. ಹೌದು, ಅದು ಯಾವಾಗಲೂ ಮೈ ತೊಕ್ಕಂತ ಹಿಂಗೆ ಮೇವ್ ಹಾಕ್ಯಂತ ಇದು ಮಾಡ್ಕೊಂತ ಒಟ್ಟರ್ನ ನಿಗೆ ಮಾಡಿದ್ರೆ ಆತಾವ್ರಿ. ಅಂದ್ರೆ ನಿಮ್ಮ ಎತ್ತುಗಳು ಇರೇಂಗಿಲ್ಲ? ಇರಂಗಿಲ್ರಿ, ಕೆಲವ್ರು ಬೇರೆ ಇರ್ತಾವ್ರಿ, ನಮ್ಮ ಇರಂಗಿಲ್ರಿ, ಇರ್ಲಾರ್ದು ನೋಡ್ಗೆಸೆ ಕಟ್ಟಿಗೆದ್ರಿ. ಹೌದು, ಯಾಕಂತ ಸಣ್ಣ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಬಿಸಿಲ್ತಾರೆ, ಹಂಗೇನಿಲ್ರಿ. ಅವು ಹಿರಿಯವ ಇದ್ರನ್ನ ಇಟ್ಗಲ್ರಿ, ಮತ್ತೆ ಬೇರೆ ಬೇರೆ ಮಾರೋ ಇನ್ನೊಂದ್ ತರದ್ರಿ. ಮತ್ತೆ ಎಮ್ಮೆ ಅದಾವ ಅಂತ ಹೇಳಿದ್ರೆ? ಎಮ್ಮೆ ಅವ್ರಿ, ಎಮ್ಮೆ ಹಾಲು ಮೊಸರು ನಾವೆಲ್ಲ ಮಾರಂಗಿಲ್ರಿ, ಮನೆಗೆ ಬೇಕು. ಹೌದು, ಈಗ ಮುದುಕರಿ ಮಜ್ಜಿಗೆ ಎಲ್ಲ ಊಟಕ್ಕೆ ಇಟ್ಕೊಂಡಿವ್ರಿ, 3 ಎಮ್ಮೆ ಅವು ಬೇಕು. ಯಾಕಂತಂದ್ರೆ ಮಕ್ಕಳು ಚಲೋತ್ನಾಗಿ ಉಣಬೇಕು, ಮಜ್ಜಿಗೆ ತುಪ್ಪ ಇವೆಲ್ಲ ನಾವು. ಯಾಕಂತಂದ್ರೆ ಈಗ ಪ್ಯಾಕೆಟ್ ಹಾಲು ಬಳಕೆ ಮಾಡಬಾರ್ದು ಅಂತ ನಮ್ಮ ರೈತರು ಕಟ್ಕೊಂಡಿರ್ತಾರೆ. ಪ್ಯಾಕೆಟ್ ಹಾಲು ನಾವಂತೂ ಬಳಸಂಗಿಲ್ಲ ಸರ್. ಏನೋ ಯಾವಾಗ ಅಪರೂಪ ಯಾವಾಗನ ಕರ ಕುಡಿದು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂದ್ರೆ ತಗೋಬೋದ್ರಿ. ಇಲ್ಲಕ್ಕೆ ಹಾಲೇ ಜಾಸ್ತಿ ಇದು ಮಾಡಂಗಿಲ್ರಿ, ನಾವು ಎಮ್ಮೆ ಹಾಲೇ ಉಣ್ತೀವ್ರಿ. ಅಂದ್ರೆ ಸುಮಾರು ನಿಮ್ಗೆ ಈಗ 4 ಎತ್ತು 3 ಎಮ್ಮಿಗಳು ಮತ್ತೆ ಬೇರೆ ಬೇರೆ ಈಗ ಟಗರುಗಳು ಸಾಕ್ತಿವಿ ಮಾರ್ತೀರಂತಂದ್ರಿ, ಒಂದು ವರ್ಷಕ್ಕೆ ಒಂದು 4-5 ಟ್ರಿಪ್ಪು ನಿಮ್ಗೆ ಟ್ರ್ಯಾಕ್ಟರ್ ಗೊಬ್ಬರ ಆಗ್ತದ? ಗೊಬ್ಬರ ಆಗ್ತದೆ ಸರ್. ಆತ್ರಿ, ಒಂದು 2 ಎಕರೆ ಸ್ವಲ್ಪ ಹಾಕಿದ್ರೆ 2 ಎಕರೆ 3 ಎಕರೆ ಮುಣುಗ್ತದ್ರಿ ವರ್ಷ. ಮುಣುಗ್ತದ, ಆ ಕಡಿಮೆ ಕಡಿಮೆ ಹಾಕ್ಯಂತೇವ್ರಿ. ಆದ್ರೆ ಸ್ವಲ್ಪ ಏನೋ ಅಪರೂಪ ರೀ, ನಾವು ಮಸಾಲೆ ಬಳಸಬೇಕಾದ್ರೆ ಕಡಿಮೆ. ಜಾಸ್ತಿ ಜನ ಈಗ 10 ಪ್ಯಾಕೆಟ್ 8 ಪ್ಯಾಕೆಟ್ ಬಳಸಲಾಗೈತಾರ್ರಿ. ಆದ್ರೆ ನಾವು ಒಂದು 2-3 ಬಳಕೆ ಮಾಡ್ತೀವ್ರಿ ಮಸಾಲೆ. ಈಗ ಇದೇ ತಿಪ್ಪಿ ಗೊಬ್ಬರ ಜಾಸ್ತಿ ಬಳಕೆ ಮಾಡ್ತೀವ್ರಿ ನಾವು. ಹೌದೌದು, ನೋಡ್ರಿ 3 ಎಕರೆ ಮನೇದು, ಮತ್ತೆ ಬೇರೆ ಎಷ್ಟು ಎಕರೆ ನೀವು ಲೀಸ್? ಬೇರೆ ಒಂದು 5-6 ಎಕರೆ ಮಾಡಿವ್ರಿ ಲೀಸಿ. ಏನದವ್ರಿ ಲೀಸ್? ಅದು ನೋಡ್ರಿ, ಭೂಮಿ ಇದ್ದಂಗ್ರಿ, 10,000 ಎಕರೆ ಅದ, 15,000 ರೂಪಾಯಿ ಎಕರೆ ಅದ. ಅವ್ರಿಗೆ ರೊಕ್ಕ ಕೊಟ್ಟು ಹಾಕಿಂತೀವ್ರಿ. ಏನ್ ಹಾಕೊಂಡಿದ್ರಿ ಈ ವರ್ಷ? ಈ ವರ್ಷ ನೋಡ್ರಿ, ಒಂದು 4 ಎಕರೆ ಎತ್ತಿ ಹಾಕಿದೀವ್ರಿ, ಒಂದು 2 ಎಕರೆ ಭತ್ತ ಹಾಕಿದೀವ್ರಿ, 1-2 ಎಕರೆ ಜೋಳಕ್ಕಾದ, 1-4 ಎಕರೆ ಶೇಂಗಾ ಅದ. ಇಷ್ಟು ತೋಟ ಆದ್ರೆ, ಒಂದು 1 ಎಕರೆ ಜಂಪಲ ಗಿಡ, ನುಗ್ಗಿ ಗಿಡ, ಬದನೆ ಗಿಡ ಇವೆಲ್ಲ ಹಾಕಿವ್ರಿ. ಹೆಂಗ್ ಬಂತ್ರಿ ಹತ್ತಿ ಈ ಸಲ ನಿಮ್ದು? ಹತ್ತಿ ಇಳುವರಿ ಕಡಿಮೆ ಐತೆ ಸರಿ ಬೇರೆ. ಹೌದು, ಕಡಿಮೆ ಇತ್ತು. ಏನ್ ರೇಟ್ನೆ ಕಡಿಮೆ? ಏನ್ ಕಾರಣ ಅಂತೀರಿ? ಮಳೆ ಜಾಸ್ತಿ ಆತಾ? ಮಳೆ ಜಾಸ್ತಿ ಏನು ಸರ್, ಮಳೆ ಜಗ್ಗಿ ಆಗಿಸಿ ಕಾಯಿ ಕೊಳತು ಸರ್. ಹೌದು, ಕಾಯಿ ಕೊಳತು ಬಂದ್ಗಿಸಿ ಅದು ಕೆಟ್ಟೋಯ್ತುರಿ ಸರ್. ಎಷ್ಟು ಬಂತು ಇಳುವರಿ 1 ಎಕರೆಗೆ ನಿಮ್ದು? ಇಳುವರಿ ನೋಡ್ರಿ, ನಮ್ದು 2.5 ಎಕರೆ ಕಲ್ತ್ಗೆಸಿ 20 ಕ್ವಿಂಟಲ್ ಬಂದ್ರಿ. 2.5 ಎಕರೆ? 2.5 ಎಕರೆ. ಇನ್ನೊಂದು 5 ಕ್ವಿಂಟಲ್ ಆಗ್ಬೇಕಾಗಿತ್ತು. ಇನ್ನೊಂದು 5-10 ಆಗ್ಬೇಕಿತ್ತು ರೀ. ಆಗ್ಬೇಕಾಗಿತ್ತು. ಏನು ಮುಂಕಟ ಇಟ್ಟಿದ್ರ ಬೀಜ? ಏನು ಮುಂಕಟ್ ಬಿತ್ತಿದ್ದಕ್ಕೆ ಆಯ್ತು ಸರ್, ಅದು ಮುಂಕಟ್ ಬಿತ್ತಿದೀವ್ರಿ. ಆಮೇಲೆ ಮಳೆ ಬಂದು ಕಾಯಿ ಒಡೆ ಹೊತ್ತಿಗೆ ಮಳೆ ಬಿಟ್ಟಿತ್ರಿ, ಕೊಳತ್ಗೆಸಿ ಬಿದ್ದು ಕಾಯಿ. ಹಾಕಿದ್ದು ಚಲೋ ಇಳುವರಿ ಬಂದವ್ ಈ ಸಲ? ಹಿಂಕಟ್ ಹಾಕಿದ್ದು ಬಂದವ್ರಿ. ಮತ್ತೆ ರೋಗಗಳು ಮತ್ತೆ ಕೀಟಗಳು ಈಗ ಕುಳ್ಳುಡಿತದಲ್ಲ ಹತ್ತಿ, ಈ ಸಲ ಬಹಳ ಕಡಿಮೆ ಅಂತ ಹೇಳ್ತಾರ. ಬಂದದ್ರಿ ಕೀಟ ಬಂದದ್ರಿ, ಆದ್ರೆ ಈಗ ಮಳೆಗಾಲ ಸ್ವಲ್ಪ ಬೆಳೆವತ್ತಿಂತ ಸ್ವಲ್ಪ ವರ್ಪ್ ಕಾಲ ಇತ್ತು ರೀ, ಅದ್ ಚಲೋ ಬಂತು, ಆಮೇಲೆ ಮಳೆ ತೆಗೆಸಿ ಕೆಟ್ಟಿತ್ರಿ ಹತ್ತಿ. ಹೌದೌದು, ಈಗೇನು ಹತ್ತಿ ತೆಗೆದ್ಬಿಟ್ರಿ ಪೂರಾ? ಆಯ್ತು ರೀ, ಹತ್ತಿ ತೆಗೆದ್ಗಿಸಿ ಮತ್ತೆ ಈಗ ಜೋಳ ಹಾಕಿವ್ರಿ. ಬಿಳಿಜೋಳ ಹಾಕಿರಿ? ಐದು ನಂಬರ್ ಹಾಕಿರಿ? ಬಿಳಿಜೋಳ ಹಾಕಿವ್ರಿ. ಬಿಳಿಜೋಳ ಹಾಕಿರಿ? ಬಿಳಿಜೋಳನೆ ಹಾಕ್ತಿವ್ರಿ. ಏನು ಬಿಳಿಜೋಳ? ಯಾವುದು ಮಾಲದಂಡ ಹಾಕಿರಿ? ಏನು ಹೈಬ್ರಿಡ್? ಇಲ್ರಿ, ನಮ್ಮ ಜವಾರಿ ಗುಂಡುಜೋಳ ರೀ. ಗುಂಡುಜೋಳ? ಗುಂಡುಜೋಳ ರೀ, ಅಗ್ಲಿ ಮಗಳಿಂದ ಬೀಜ ಆದ್ರೆ ಅದೇ. ಏನು ಈಗ ಹತ್ತಿ ತಕ್ಕೊಂಡು ಆ ಟೈಮ್ನಾಗ ಬರೋಬ್ಬರಿ ಬಿತ್ತನೆ ಕಾಲ ಅಂತೀರ ಅಥವಾ ಏನು ತಡ ಅಂತ ಹೇಳ್ತೀರಿ? ಈಗ ಹತ್ತಿ ತಕ್ಕೊಂಡು ಹೊಲ ರೆಡಿ ಮಾಡಿ ಮತ್ತೆ ಟೈಮ್ ಬೇಕಾಗ್ತದ? ಮುಂದೆ ಹಾಕಿದ್ವಿ ಸರ್ ಹತ್ತಿ, ಆ ಜೋಳ ಯಾವಾಗ ಬಿತ್ತೀವಿ ಅದೇ ಟೈಮಲ್ಲಿ ಬಂತ್ರಿ ಅದು ದಿನ. ಅವಾಗ ಅದ್ರನ್ನೆಲ್ಲ ಒಡೆದು ಉಳುಮೆ ಮಾಡಿ ಗೆಸಿ ಮೆತ್ತಗೆ ಎತ್ತಲಿನ ತರಗಿ ಟ್ರ್ಯಾಕ್ಟರ್ ಕುಂಟು ಹೊಡೆದು ಗೆಸಿ ಬಿತ್ತಿ ಬಿಟ್ಟಿವ್ರಿ. ಚಲೋ ಅವ್ರಿಗೆ ಜೋಳ ಚಲೋ ಅದಾವ? ಹಾ ರೀ, ಎಡೆ ಕುಂಟೆ ಆಗ್ಯಾವ? ಆಗ್ಯಾವ್ರಿ, ಎರಡೆರಡು ಸಲ ಎಡೆ ಆಗ್ಯಾವ. ಈಗ ಮತ್ತೆ ನೀರು ತೆನೆ ಸಮಪ ಸ್ವಲ್ಪ ಬಿಟ್ಟಿರ್ಬೇಕು. ಈಗ ಬಂದವ್ರಿ, ತೆನೆ ಓಡಿ ಬರ್ಲಾಗ್ತಾವ? ತೆನೆ ಓಡಿ ಬರ್ತದ? ಮತ್ತೆ ಯಾಕಂತಂದ್ರೆ ಜೋಳ ಇತ್ತಪ್ಪ ಅದ ಹೊಟ್ಟಿ ಕಾಳಾಗ್ತದ, ಮತ್ತೆ ದನಗಳಿಗೆ ಮೇವು ಆತದ? ಹಾ ರೀ, ಮೇವಿನ ಸಲಗರಿ ಮತ್ತೆ ಮೇವು ಭತ್ತ ಬೇಕಲ್ರಿ ಉಂಡ್ಲಕ್ನೆ. ಹೌದು. ಜೊತೆಗೆ ಈಗ ಹತ್ತಿ ನಿಮ್ ಭಾಗದಲ್ಲಿ ಎಲ್ಲರದು ಹಂಗೆ ಆತ ಅಥವಾ ಏನು ನಿಮ್ದು ಹಂಗ? ಎಲ್ಲರದಂಗೆ ಸರಿ, ಬೇರೆ ಎಲ್ಲರದಂಗೆ ರೀ. ಅದೇ ಇದಾಗ್ಯಾವ ತೊಗರಿ ಚಲೋ ಆಗ್ಯಾವ ರೀ ಬೇರೆ? ತೊಗರಿ ಚಲೋ ಬಂದ? ತೊಗರಿ ಚಲೋ ಆಗ್ಯಾವ ರೀ. ಒಣ ವ್ಯವಸಾಯನೆ ನಮ್ಮ ಒಂದು ಎಕರೆಗೆ 4 ಕ್ವಿಂಟಲ್ ಬಂದಂದ್ ನೋಡ್ರಿ. ಪ್ರಾರಂಭದಲ್ಲಿ ರೇಟ್ ಚಲೋ ಇತ್ತು, 10,800-300 ಇತ್ತು. ಈಗ 10,400 ಮಾರಿವ್ರಿ. ನಾವೇ ಎಷ್ಟು ಮಾಡಿರಿ? 8,400. ಅರ್ಧ ಬೆಳಗ್ಗೆ ಇಟ್ಕೊಂಡಿವಿ, ಕಡಿಮೆ ರೀ. ಫಸ್ಟ್ 11,000 ಇತ್ತು. 10,800-300 ಹಿಂಗೆಲ್ಲ ಮಾರಿದ್ದಾರೆ? ಹೌದ್ರಿ. ಹೌದೌದೌದು, ಮುಂಕಟ್ ಆಗಿದ್ದು ಸ್ವಲ್ಪ ರೇಟ್ ಇತ್ತು ಅವಾಗ. ಆ ರೇಟ್ ಇತ್ತು. ನಮ್ಮೆಲ್ಲ ಬಡ್ದ ಇದು ಮಾಡಿಗೆ ಕಡಿಮೆ ಆಗ್ಬಿಡ್ತು ರೀ. ಅದು ಒಂದು 8 ದಿನ ಇರ್ತದ್ರಿ, ಮತ್ತೆ ನಾನು ನಿನ್ನಂತೇಳಿ ಅವರು ಎಲ್ಲ ಈಗ ಕಡಿಮೆ ಮಾಡಿಬಿಡ್ತಾರೆ. ಹೌದೌದು. ಹೆಂಗೆ ತೊಗರಿ ನೀವು ಬಡದಾಗ್ತಿರೋ ಅಥವಾ ಮಿಷಿನಿಗೆ ಹಾಕ್ತಿರಿ ಈಗ? ಹೇಳಿ, ನಾವು ಮೊದಲಿಂದ ಬಡಿಗಿಲೆ ಬಡಿತೀವಿ ಸರ್. ಬಡಿಗಿಲೆ ಮೊದಲೆಲ್ಲ ಕಣ ಮಾಡಿಬಿಡ್ತೀವಿ ರೀ, ಬ್ಯಾಗ್ ಬಂದವ್ರಿ ತಡಪಲ್ಲ. ಹೌದು. ಅದ್ರಾಗ ಇಟ್ಕೊಂಡು ಸುತ್ತ 3-4 ಸುತ್ತ ಆಗೋದು ಬಡಿಯೋದು, ಅದ್ರನ್ನ ತೂರ್ಕ್ಯಾದ್ರಿ. ಇಬ್ಬರು 3 ಎದ್ರ ಬಡಿಯೋದ್ರಿ, ಒಬ್ರು ತಿರುವಾಕದು. ಅದೆಲ್ಲ ಈಗ ಒಟ್ಟಾಗ್ತದ್ರಿ ಎತ್ತಿಗೆ ಮತ್ತ. ಹೌದೌದು. ಈಗ ಅದು ದೊಡ್ಡ ಮಿಷಿನ್ ಆತಪ್ಪ ಅಂತಂದ್ರೆ ಅದು ಹಂಗೆ ಏತ್ ಬಿಡ್ತದ, ಅದು ಕಸ ಓಟ್ ಕಲ್ಸಿಬಿಡ್ತಾರೆ, ಮತ್ತೆ ತೂರಬೇಕಾಗ್ತದ. ಹೌದು, ಇದೇ ಚಲೋ ರೀ. ಮೊದಲ ದೊಡ್ಡ ರೈತರಿಗೆ ಅದು ಸ್ಕೂಲ್ ಆಳ ಸಿಗಂಗಿಲ್ಲ ಅಂತಂದ್ಬಿಟ್ಟು ಹಂಗ ಮಿಷಿನಿಗೆ ಹಾಕ್ತಾರ. ದೊಡ್ಡ ರೈತರು ನೋಡ್ರಿ, ಜಾಸ್ತಿ ಹೊಲ ಇರ್ತಾವ, ಆಗೋದಿಲ್ಲ ಅಂತೇಳಿ ಹಂಗೆ ಹೊಲಕ್ಕೆ ಹಚ್ಚಿಬಿಡ್ತಾರ್ರಿ ಕಡ್ಡಿ ಕಸ. ಅದಕ್ಕೆ ಇನ್ನೆಷ್ಟು ಕಮ್ಮಿ ಆಗ್ತದ್ರಿ ರೇಟ್, ನಮಗೆ ಬಡದು ಆದಂಗೆ ಹೋಗಲ್ರಿ. ಹೋಗಂಗಿಲ್ಲ ಅಂದ್ರೆ ಚಲೋತ್ನಾಗಿ ಓಸಿತಾವ. ಈಗ ಹಸಿ ಕಾಯಿತ್ತಪ್ಪ ಅಂತಂದ್ರೆ ಮಿಷಿನಾಗೆಲ್ಲ ಬೇಳೆ ಆಗೋಗ್ಬಿಡ್ತದ. ಬೇಳೆ ಆಗ್ತದ, ಆದ್ರೆ ಖಂಡ ಆಗ್ತದ್ರಿ. ಹೌದು, ಹಚ್ಚಗಿರ್ತದ. ಹಂಗೆಲ್ಲ ಸುನಿಗಿ ನೀವು ಹಸಿ ಕಾಯಿತಪ್ಪ ಅಂತಂದ್ರು ಕೂಡ ಅದು ಹಂಗೆ ನೆಲಕೋತದ. ಆಯ್ತ್ರಿ, ನೆಲಕ್ಕೆ ಅವ್ರ ಅದಕ್ಕೆ ರೇಟ್ ಮುರಿತಾರ್ರಿ. ಇನ್ನೊಂದು ಪಕ್ಕ ಆದ್ಮ್ಯಾಗ ಮುರಿದು ಬಡಿಯೋದೇ ಬೇರ್ರಿ, ಅವ್ರದೇ ಬೇರೆ. ಹೆಂಗೆ ಈಗ ಹತ್ತಿ ಮತ್ತೆ ತೊಗರಿ ನೋಡಿದಾಗ ಈಗ ಖರ್ಚು, ಎಣ್ಣೆ, ಕೂಲಿ ಆಳು ಯಾವ್ದು ಸರಳ ಅಂತಿರಿದೆ ಒಂದ್ರ ಪೂರ? ಈ ಕೈಲಿಂದ ಮಾಡೋದು ಸರಳ ರೀ, ಈಗ ಲೇಬರ್ ಸಿಗಲಾರ್ದೋಗಿಸಿ ಎಲ್ಲ ಶಾರ್ಟೇಜ್ ಆಗೋ ಮಿಷಿನ್ ಬಂದಾವ, ಅದರಲ್ಲಿಂದ ಮಾಡಿದ್ರೆ ಉಳಿತಾಯ ಆಗವಲ್ದ್ರಿ. ಆಗವಲ್ತು. ಹಾಂ ರೀ. ಜೊತೆರಿ ಈಗ ಮತ್ತೆ ಶೇಂಗಾ ಹಾಕ್ತೀವಿ ಅಂತ ಹೇಳಿದ್ರಿ, ವರ್ಷ ಶೇಂಗಾ ಹಾಕ್ತೀರಿ? ವರ್ಷ ಒಂದ್ ಕಡೆ ಹಾಕಿರ, ಒಂದ್ ಕಡೆ ಮತ್ತೊಂದ್ ಕಡೆ ಹಾಕ್ತವ್ರಿ. ಅಂದ್ರೆ ಶೇಂಗಾ ಇಳುವರಿನೇ ಇಲ್ರಿ ಬೇರೆ. ಈ ಸಲ ಕಡಿಮೆ ಇಲ್ಲ, ಎಲ್ಲ ಕಡೆ ಕೂಡ ಇತ್ತೀಚಿಗೆ ಬಹಳಷ್ಟು ರೈತರು ಶೇಂಗಾ ತೆಗೆದ್ಬಿಟ್ರಿ ಈಗ. ಹೌದ್ರಿ. ಹೆಂಗ ಶೇಂಗಾ ಎಷ್ಟು ಎಕರೆ ಹಾಕ್ತೀರಿ? ಶೇಂಗಾ ಒಂದ್ 4 ಎಕರೆ ಹಾಕಿವ್ರಿ. 4 ಎಕರೆಗೆ ಒಂದ್ 3 ಕ್ವಿಂಟಲ್ ಕಾಳು ಹಾಕಿವ್ರಿ. ಈಗ ಆತ್ರಿ, ಅದನ್ನೇ ಒಂದ್ 50 ಆಗ್ಬೇಕಾದ್ರೆ ಮಸ್ತ್ ಆದ್ರಿ. 4 ಎಕರೆ 4 ಎಕರೆಗೆ 50 ಚೀಲಪ್ಪ ಅಂತಂದ್ರೆ ಮತ್ತೆ ಬಹಳ ಕಡಿಮೆ. ಕಡಿಮೆ ರೀ ನೋಡ್ರಿ, ಮೊದಲು 15-20 ಚೀಲ ತನ ಬರ್ತಿತ್ತು ಎಕರೆಗೆ. ಒಂದ್ ಎಕರೆಗೆ ಫಸ್ಟ್ ಸಲ ನಮಗೆ 35 ಬಂದದ್ರಿ. ಇಟ್ಟು ಕಡಿಮೆ ಆಗಂತ ಹೋದ. ಏನ್ ಕಾರಣ ಅಂತೀರಿ ಶೇಂಗಾ ಇತ್ತೀಚಿಗೆ ಬಹಳಷ್ಟು ರೈತ ಬಂದ್ರು? ಈಗ ಒಂದು ಬೇರೆ ಬೇರೆ ಬೆಳೆ ಹಾಕಿದ್ರೆ ಆಗ್ತಾರೆ, ಅದು ಬೇಗನ್ ಶೇಂಗಾ ಮಾಡೋದ್ರಲ್ಲಿಂದ ಅದನ್ನೇ ಕಾಳನ್ನೇ ಸಣ್ಣ ಬರ್ಲಾಗತ್ತದ್ರಿ. ಸೀಡ್ಸ್ ಬರಬರೇ ಆಗಲ್ ಸರ್, ಅದಕ್ಕೆ ಆಗ್ತದ ಏನೋ ಗೊತ್ತಿಲ್ರಿ. ಒಟ್ಟು ಸಣ್ಣ ಬರ್ಲಾಗತ್ತರಿ ಕಾಳು. ಅದ್ರಾಗ ಮಣ್ಣು ಕೊಳೆ ರೋಗ ಬಂದು ಮಣ್ಣು ತಿನ್ನೋದು, ಅದು ಕಾಯಿ ಹುಳ ಬರೋದು, ಅದು ರಬ್ಬರ್ ಹುಳ ಅಂತೂ ಜಾಸ್ತಿ ಆಗಿಬಿಟ್ಟದ್ರಿ ನಮ್ಮ ಏರಿಯಾ. ಹೌದು, ಅದು ಮಸಾಲೆಗೆ ಆಗಿದೆ ಏನೋ ಗೊತ್ತಿಲ್ಲ. ಪುನಃ ಜಾಸ್ತಿ ರಬ್ಬರ್ ಹುಳನೆ ತಿಂತದ್ರಿ, ಅದನ್ನ ತಿಂದು ಸ್ವಲ್ಪ ಕಾಯಿ ಬಿಡೋ ಹೊತ್ತಿಗೆ ಅವಾಗ ಕಡಿಮೆ ಆಗ್ತದ್ರಿ, ಅದು 2-3 ಕಾಯಿ ಆಗೋಣ ಅಷ್ಟೇ ಕುಂದ್ರಲಾಯ್ತಾರೆ. ಯಾಕಂತಂದ್ರೆ ಶೇಂಗಾ ಈಗ ಕಾಳು ದಪ್ಪನ ಕಾಳು ಒಂದಂತ ತುಟ್ಟಿ ಕಾಳು ಎಕರೆಗೆ ಎಷ್ಟು ಹೋಗ್ತದ್ರಿ ದೇವೇಂದ್ರಪ್ಪ ಅವರಿಗೆ? ಒಂದು ಎಕರೆಗೆ ನೋಡ್ರಿ ಸರ, ಈಗ 1 ಕ್ವಿಂಟಲ್ ಬಿತ್ತಲಾಗೈತಾರ್ರಿ. 1 ಎಕರೆಗೆ 1 ಕ್ವಿಂಟಲ್ ಕಡಿಮೆ ರೀ ಏನ? ಹೌದು, 1.5 ಕ್ವಿಂಟಲ್ ತನಕ ಬಿತ್ತಾರ್ರಿ. ಆದ್ರೆ ಇಳುವರಿ ಬರವಲ್ರಿ. ಹೇಳ್ತಾರ ಈಗ 60 ಕೆಜಿ 70 ಕೆಜಿ ಸಾಕಂತ ಹೇಳ್ತಾರೆ ಒಂದ್ ಎಕರೆಗೆ. ಅದು ನೋಡಿ ಸರ್, ಗೌರ್ಮೆಂಟ್ ರೂಲ್ಸ್ ಅಂದ್ರೆ 60 ಕೆಜಿ ಬಿತ್ತಬೇಕ್ರಿ ಆಯ್ದು ಇರ್ದಂಗ. ಆದ್ರೆ ಭೂಮಿ ಬೀಜ ತಿನ್ಲಾಗೈತೆ ಸರ್ ಈಗ. ಹೌದು, ಅವಾಗಿ ಬಹಳ ಫರಕ್ ಆದ್ರಿ. ಬಿತ್ತದ ಬೀಜ ತಿನ್ಲಾಗೈತೆ ಅವ್ರು. ನಂತರ ದೇವೇಂದ್ರಪ್ಪ ಅವರು ಈಗ ಶೇಂಗಾ ಬಿತ್ತತ್ನಾಗ ಈಗ ಕೂರ್ಗಿಲನ್ನು ಬಿತ್ತಾರ, ಮಡಿಕೆಯನ್ನು ಕೂಡ ಬಿತ್ತಾರ, ಟ್ರಾಕ್ಟರ್ ಇಂದನು ಕೂಡ ಬಿತ್ತಾರ. ಟ್ರಾಕ್ಟರ್ ಬಿತ್ತಾರೆ ಸರ್, ಚೆಲ್ಲಾಡ್ತಾರ್ರಿ, ಕಾಳು ಸರಿಯಾಗಲ್ಲ, ಜಗ್ಗಿ ಹೊಲ ಇದ್ರೆ ನಡೀತದ್ರಿ ಟ್ರಾಕ್ಟರ್ಗೆ. ಈಗ ನಮ್ಮ ಎಕರೆ 2 ಎಕರೆ ಇದ್ದಾರೆ, ನಮ್ಮ ಎತ್ತಿನವು ಸಣ್ಣ ಇರ್ತಾವ್ರಿ, ಕೂರ್ಗಿ ಅವು ಎತ್ತಿನಿಂದ ಬಿತ್ತೂರಿ, ಮಂಡಿಲಿನ ಬಿತ್ತಲಾಕೈತಾರ್ರಿ, ಬುಕ್ಕದ್ಲೆ ಬಿತ್ತೀವಿ ನಾವು. ಹೌದು, ಬುಕ್ಕದ್ಲಿಂದ ಬಿತ್ತಾರ ಬುಕ್ಕದ್ಲಿ. ಅನಂತರ ಈಗ ಮಡಿಕೆ ತಗೊಂಡು ಮಡಿಕೆನು ಸಣ್ಣ ಮಡಿಕೆ ತಗೊಂಡು ಕೂಡ ಮುಂದ್ ಮಡಿಕೆ ಕೊಂಡು ಹೋಗ್ತಾ ಆ ಸಾಲಿನಾಗನು ಕೂಡ ಹೋಗ್ತದ. ಹಂಗನೇ ಆಗ್ತಾರ್ರಿ, ಹಂಗ ಆಗ್ತಾರ, ಊರ್ಲಾಗೈತಾರ್ರಿ, ಕದ್ರಿ ಶೇಂಗಾ ಅಂತೇಳಿ ಊರ್ತಾರ್ರಿ. ಊರ್ತಾರ ಊರ್ದ್ರೆ ತುಟ್ಟಿ ಕಾಳು ಅಂತ ಹೇಳಿ ಅದನ್ನ ಊರ್ತಾರ. ಊರ್ತಾರ್ರಿ, ಎಕರೆಕ ಒಂದ್ 60 ಕೆಜಿ 70 ಕೆಜಿ ಹೋಗ್ತದ್ರಿ. ಊರಿದ್ರೆ ಕಾಳುಗಳು ಕಡಿಮೆ ಹೋಗ್ತಾವ, ಬಹಳ ಕಡಿಮೆ ಹಿಡಿತದ್ರಿ, ಎಲ್ಲ ಒಂದೇ ಆಗ್ತದ್ರಿ. ಈಗ ಅದ್ ಬಿತ್ತದಕ್ಕೆ ಕಾಳು ಜಾಸ್ತಿ ಹೋಗ್ತದ್ರಿ, ಊರದ ಕಡಿಮೆ ಹಿಡಿತದೆ, ಎಲ್ಲ ಭತ್ತ ಆಟೆ ಬರ್ತದ್ರಿ, ಆಟೆ ಬರ್ತದ. ಈಗ ನಾವು ಕುರ್ಗಿ ತಗೊಂಡ್ ಬಿತ್ತಿದ್ವಪ್ಪ ಅಂತಂದ್ರೆ ಮತ್ತ ಒಳಗ ಎಡೆ ಹೊಡೆಯಕ ನಮ್ಗೆ ಅನುಕೂಲ, ಕೈ ಕಾಲ ಜಾಸ್ತಿ ಆಗ್ತದ. ಈಗ ಕಸ ತೆಗಿಯಕ್ ಬರ್ತದ್ರಿ, ಊರಿದ್ರೆ ಅದೇ ಸಾಲ ಹೊಡೆದ ಸಾಲಿನಾಗೆ ಊರ್ಬೇಕ್ರಿ, ಸಾಲಿನೊಳಗೆ ಓಡ್ಬೇಕು, ಸಾಲಿನೊಳಗೆ ಓರ್ಬೇಕು. ಹೌದೌದೌದೌದೌದು. ಹೆಂಗ್ರಿ ಇದಕ್ಕ ಈಗ ಏನ್ ಮಾಡ್ತಾರ? ಈಗ ಇತ್ತೀಚೆಗೆ ಈಗ ಶೇಂಗಾದಾಗ ಹರಿ ನೀರಾವರಿನೂ ಮಾಡ್ತಾರ, ಈಗ ಸ್ಪಿಂಕ್ಲರ್ನು ಇಡ್ತಾರ. ಸ್ಪಿಂಕ್ಲರ್ ಸೋಲಾರ್, ಹರಿ ನೀರು ಬಿಟ್ರೆ ಹೊಲ ಕೆಡ್ತದ್ರಿ, ರೋಗ ಜಾಸ್ತಿ ಸ್ಪ್ರೆಡ್ ಆಗ್ತದ ಅಂತ. ರೋಗ ಜಾಸ್ತಿ ಸ್ಪ್ರೆಡ್ ಆಗ್ತದ್ರಿ. ಇನ್ನೊಂದು ಜಾಸ್ತಿ ನೀರಲ್ಲಿ ಬಸ್ನೆ ಒಣಗದು, ಬಡ ಬಡ ನೀರಿಗೆ ಬರೋದು ಆಗ್ತದ್ರಿ. ಗುಬ್ಬೆಚ್ಚಿದ್ರೆ ಸ್ವಲ್ಪ ಸೋಲಾರ್ ಶೇಂಗಾ. ಹೌದೌದು, ಸ್ಪಿಂಕ್ಲರ್ ಆಗಿರಪ್ಪ. ಈ ಬೇರೆ ಅಂತ ಬಿತ್ತಿದ್ರಪ್ಪಲೆ ಮಳೆ ಇತ್ತದ್ರಿ, ಏನು 2 ಸಲ 3 ಸಲ ಶೇಂಗಾ ನೀರ ಇರದಲ್ಲ ಬಂದ್ಬಿಟ್ಟವ್ರಿ, ಮಳೆನೇ ಬರಬಾರ್ದ್ರಿ ಬಿತ್ತಿದ್ಮೇಲೆ ಆ ಶೇಂಗಾ. ಹೌದು, ಒಂದು 15-20 ದಿವಸ ತನ ಅದು ಮೊಳಕೆ ಹೊರಗೆ ಬರ್ತಾನೆ. 20 ದಿನ ಸುಳ್ಳು ಹೂವು ಬರ್ತದ್ರಿ, ಸುಳ್ಳು ಅಂತ ಒಂದ್ಸರಿ. ಹೌದು, ಆ ಹೂವು ಬರತನ ಮಳೆ ಬರಬಾರ್ದ್ರಿ. ಹಂಗಾದ್ರೆ ಕಾಪ್ ಹಿಡಿತದ್ರಿ, ಹಂಗಾಗಿ ಕಾಪ್ ಕಡಿಮೆ ಆದ್ರಿ ಬೇರೆ. ಹೌದು, ಜಾಸ್ತಿ ಇದಕ್ಕೆ ಪೊಟಾಶು ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ. ಏನು ಸರ್ಕಾರಿ ಗೊಬ್ಬರ ನಡೀತದ ಹೆಂಗ್? ನೀವ್ ಹೆಂಗ್ ಮಾಡ್ತೀರಿ? ಪೊಟ್ಯಾಶ್ ಹಾಕ್ತಿವಿ ಸರ್, ಹೊಲದಲ್ಲಿ ವಿಟಮಿನ್ಸ್ ಇರಂಗಿಲ್ಲ, ಪೊಟ್ಯಾಶ್ ಅವು ಹಾಕ್ತಿವಿ ಕರೆಕ್ಟ್, ಅದು ಹಿಡಿತದ್ರಿ. ಅದ್ರಲ್ಲಿ ಗವರ್ಮೆಂಟ್ ಸಿಗಂದೇ ಸಿಗಲ್ರಿ ಅದು ಜಾಸ್ತಿಯಾಗಿ. ಹೌದು, ಒಂದ್ ಪ್ಯಾಕೆಟ್ ಸಿಗ್ಬೇಕಾದ್ರೆ ಮಸ್ತ್ರಿ, ಒಂದ್ ಪ್ಯಾಕೆಟ್ ಹಾಕಿದ್ರೆ ಅದು ಎದಕ್ಕೆ ಆಗಲ್ರಿ, ಆಗೋದಿಲ್ಲ. ಜಿಪ್ಸಮ್ ಅದು ಎಲ್ಲ ಹಾಕಿದ್ರೆ ಬರ್ತಾರೆ, ಕಾಯ್ದಪ್ಪ ಬರ್ತದೆಲ್ಲ, ಅಲ್ಲಿ ಶಾರ್ಟೇಜ್ ಇರ್ತದ, ಅದು ಬೇರೆ ಕಡೆ ತರ್ಸ್ಲಕ್ ಆಗಲ್ಲ ರೈತರಿಗೆ. ಒಂದ್ ಪ್ಯಾಕೆಟ್ 2 ಪ್ಯಾಕೆಟ್ ಸಿಗಟ್ಟಿಗೆ ಮಸ್ತ್ ಆಗ್ತದೆ. ಹೌದೌದೌದೌದು. ಜೊತೆಗೆ ಈಗ ತಾವು ತರಕಾರಿ ಹಾಕೊಂಡಿ ಅಂತ ಹೇಳಿದ್ರಿ, ಒಂದ್ ಎಕರದಲ್ಲಿ ಏನೇನು ತರಕಾರಿ ಹಾಕೊಂಡಿರಿ? ತರಕಾರಿ ನೋಡ್ರಿ, ಇಟ್ಟು ಟೊಮೆಟೊ ಹಾಕಿವಿ, ಇಟ್ಟು ಬದ್ನಿ ಗಿಡ ಹಾಕಿವಿ, ಟವ್ರ ಗಿಡ ಹಾಕಿವಿ, ಹಾಗಲಕಾಯಿ ಹಾಕಿವಿ, ಎಲ್ಲ ನಮ್ಗೆಲ್ಲ ಊಟಕ್ಕೆ ಏನ್ ಬೇಕಾದ ಉಳ್ಳಾಗಡ್ಡಿ. ಏನು ನೀವು ಅದನ್ನ ಏನು ಉಣಕ್ ಹೋಗ್ತದ ಅಥವಾ ಏನು ಮಾರ್ಕೆಟ್ಗೆ ಏನಾದ್ರು ಜಾಸ್ತಿ ಉಳಿದ್ರಪ್ಪ ಅಂತ ಹೆಂಗ್ ಮಾಡ್ತೀರಿ? ಜಾಸ್ತಿ ಉಳಿದ್ರೆ ಮಾರ್ಕೆಟ್ಗೆ ಹೋಯ್ತೀವ್ರಿ. ನಮ್ಮ ಊಟಕ್ಕಂತೂ ದಿನ 2 ಕೆಜಿ 3 ಕೆಜಿ ಬೇಕೇ ಬೇಕ್ರಿ, ಬೇಕೇ ಬೇಕು ನಮ್ಗೆ ಭತ್ತ. ಎಷ್ಟು ಜನ ಇದ್ರಿ ಮನೆಗೆ ಮಾಡೋರು? ನಾವು ನೋಡ್ರಿ 4, ಈಗ ನಾವಿಬ್ಬರ್ರಿ, ನಮ್ಮ ಹೆಣ್ಮಕ್ಳು ಇಬ್ಬರು ಆದಾರ, ನಮ್ಮ ಮಕ್ಕಳನ್ನ ಶಾಲಿಗೆ ಹೋಗ್ತಾವ್ರಿ. ಹೌದು, ಅವ್ರ ಶಾಲಿಂದ ಬಂದಾಗ ಅವ್ರನ್ನ ಆಯ್ತಾರ, ಹಿಂಗೆ ಶನಿವಾರ ಒಪ್ಪತ್ತಿದ್ದಾಗ ಕರ್ಕೊಂಡು ಹೋಗ್ತೀವ್ರಿ. ಅವು ಯಾರು ಜಾಸ್ತಿ ಸಿಗಲಾರ್ದಾಗ ಲೇಬರ್ನೇ ಹೋಯ್ತೀವ್ರಿ ಕಳೆ, ಅವ್ರನ್ನ ಇದು ಮಾಡ್ಕೊಂತೀವ್ರಿ. ಅಂದ್ರೆ ನೀವು ಮನೆಗೆ ಒಂದು 4-5 ಜನ ಫಿಕ್ಸ್ ಮಾಡೋರು, ಮತ್ತೆ ಮಕ್ಕಳು ಸೂಟಿ ಇದ್ದಾಗ ನಿಮಗೆ ಆಸರ? ಮಕ್ಕಳು ಅವರೆಲ್ಲ ಸೇರಿ ಒಂದು 12 ಜನ ಇದ್ದೀವ್ರಿ. ನಮ್ಮ ಯಜಮಾನ್ ಅಂತ ಮನೆಗೆ ಇರ್ತಾರೆ. ಹೌದು, ಹಿರಿಯರು ಹಿರಿಯವ್ರಿ. ಯಾರು ಹೇಳ್ತಾರ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ಮೊದಲಿಂದ ಹೇಳಕ್ಕಿಂತ ಬಂದಾರಲ್ರಿ, ಇದು ಮಾಡ್ಬೇಕು ಅದ್ ಮಾಡ್ಬೇಕಂತ ಹೇಳ್ತಾರೆ. ಹಂಗೆಲ್ಲ ಅನುಕೂಲ ತಕ್ಕಂತೆ ಮಾಡ್ಕೊಂಡು ಅನುಸರಿಸಿಕೊಂಡು ಅವರ ಮಾರ್ಗದರ್ಶನದಿಂದ ಹೋಗೋದು ಹೋಗೋದ್ರಿ. ನೋಡ್ರಿ, ಈಗ ದೇವೇಂದ್ರಪ್ಪ ಅವರೇ, ನಿಮ್ಗೆ ಒಕ್ಕಲ್ತನ ಮನೆತನ, ನಿಮ್ದು ನಿಮ್ ತಂದೆಯವರು ಕೂಡ ಒಕ್ಕಲ್ತನ, ನಿಮ್ದು ತಾತನವರು ಕೂಡ ಒಕ್ಕಲ್ತನ, ನಿಮ್ ಕೈ ಮೇಲೆ ಒಕ್ಕಲ್ತನ ಬಂದ ಮೇಲೆ ಏನಾರ ಬದಲಾವಣೆ ಆಗ್ಯಾವ? ಬದಲಾವಣೆ ನೋಡಿ ಸರ, ಮೊದಲ ಏನ ಕಡಿಮೆನೇ ಇದ್ದವ್ರಿ ಮಾಲ್ ಬೆಳೆದ, ಈಗ ಹೆಚ್ಚಿಗೆ ಆಗ್ಯಾವ್ರಿ. ಆದ್ರೆ ನಾವೆಷ್ಟು ಮತ್ತ ಒಂದಿಷ್ಟು ಅಲ್ಪ ಸ್ವಲ್ಪ ಎಷ್ಟೆಷ್ಟು ಒಂದ್ 10-10 ಗುಂಟೆ ತಗೊಂಡೇ ತಗೊಂಡಿವ್ರಿ. ಅದ್ರಾಗ ಊಟ ಮಾಡ್ಕೊಂತ ಖರೀದಿ ಮಾಡೇವ್ರಿ. ಇಟ್ಟು ಊಟಕ್ಕೆ ಬಳಸಿ ಅಂತ, ಅದ್ರಾಗ ಇಟ್ಟು ಉಳಿಸಿ ಅಂತ. ನಾವಂತೂ ಬೆಂಗಳೂರು ಹೋಗಿಲ್ಲ, ಬಾಂಬೆ ಹೋಗಿಲ್ಲ, ಇದ್ದದ್ರಾಗ ಇಲ್ಲೇ ಮಾಡ್ಕೊಂಡು ಉಣ್ತೀವ್ರಿ. ನೋಡ್ರಿ, ಸಾಮಾನ್ಯವಾದಂತ ಒಂದು ಮಾತಲ್ಲ, ಯಾಕಂತಂದ್ರೆ ನಿಮ್ದು 3 ಎಕರೆ ಭೂಮಿ, ಸಣ್ಣ ರೈತರು, ಎಲ್ಲ ಸಂಸಾರವನ್ನ ಊರ್ಕೊಂಡು ಹೊಟ್ಟೆ ತುಂಬಿಸಿಕೊಂಡು ಮತ್ತೆ ಒಂದ್ ಸ್ವಲ್ಪ ತಗೋಬೇಕಪ್ಪ ಅಂತಂದ್ರೆ ಬಹಳ ತಿಪ್ಲ ತಿಪ್ಪಲರಿ. ಈಗಿನ ಕಾಲಕ್ಕೆ ದುಡ್ಡು ಸಿಗಲ್ರಿ, ಬಹಳ ಕಷ್ಟ ಅದು. ಮತ್ತೆ ಆ ಕಡೆ ಎಲ್ಲ ಹೋದ್ರೆ ಬೆಂಗಳೂರು ಬಾಂಬೆ ಹೋದ್ರೆ ಇದಾಗ್ತಾರೆ. ಹೌದು, ಇದ್ದದ್ರಾಗೆ ನಾವು ಇಲ್ಲೇ ಬದುಕ್ತೀವಿ ನೋಡ್ರಿ. ಬದುಕ್ತೀರಿ? ಮತ್ತೆ ಹೆಂಗ್ರಿ ಒಕ್ಕಲ್ತನ ಜೊತೆ ಏನಾದ್ರೂ ಟಗ್ರ ಸಾಕಾಣಿಕೆ ಏನಾದ್ರು ಮಾಡ್ಬೋದ್ರಿ? ಮೇವು ಬಿದ್ದಾಗ ಮತ್ತೆ ಕುರಿ ಸಾಕಾಣಿಕೆ ಮಾಡ್ಬೋದು. ಈಗ ಎಮ್ಮೆ ಎತ್ತು ಎಲ್ಲ ಅದಾವಲ್ರಿ, ಅವ್ರನ್ನೆಲ್ಲ ಬಳಕೆ ಮಾಡ್ಕೊಂಡು ಅವ್ರಲ್ಲಿ ಮ್ಯಾಗ ಜೀವನ ನಡೆಸ್ತೀವ್ರಿ. ನಾವು ಟಗ್ರ ಸಾಕಾಣಿಕೆ ಏನ ಮಾಡಿರಿ? ಟಗರ್ ಸಾಕಾಣಿಕೆ ಮಾಡಿವ್ರಿ, ಒಂದ್ 4-5 ತಗೊಂತೀವ್ರಿ, ಮತ್ತೆ ಸ್ವಲ್ಪ ದೊಡ್ಡ ಆದಾಗ ಮಾರ್ತೀವಿ, ಹಿಂಗೆಲ್ಲ ಯೂಸ್ ಆಗ್ತಾವ್ರಿ. ಅಂದ್ರೆ ಟಗರ್ ಸಾಕಾಣಿಕೆ ಉತ್ತಮ ಲಾಭ ಅಂತ ಹೇಳ್ತೀರಿ? ಏ ಉತ್ತಮ ರೀ, 5,000 ತಂದ್ರೆ 10,000 ತನ ಓದ್ತಾವ್ರಿ. ಚಲೋ ಟಗರ್ಗಿನ ತಗೊಂಡ್ಬಂದ್ರೆ ಅವನ್ನ ಮನೆ ಈಗ ಹೊಲ್ದಾಗ ಮೇವ್ ಇರ್ತದ್ರಿ, ಆ ಮೇವಿನ ಸಂಗಟ ಈಗ ಇದು ಮಾಡಿ ಮೇಯ್ತಾವ, ಮತ್ತೆ ಮೇವ್ ಆದಾಗ ಮಾರಿಬಿಡೋದ್ರಿ. ಒಂದು ವರ್ಷಕ್ಕೆ ಒಂದ್ 2 ಪೀಕ್ ಹೋಗ್ತದ? 2 ಪೀಕ್ ಬೆಳ್ಬೋದ್ರಿ ಅವು. ಹೋಗ್ತದ? ಆತವ್ರಿ. ಯಾಕ್ರಿ ದೇವೇಂದ್ರಪ್ಪ ಅವ್ರು 4 ಇಟ್ಕೊಂಡು ಒಂದ್ 8-10-15-20 ಮಾಡ್ಕೊಂಡ್ರೆ ಮತ್ತೆ ಚಲೋ ಆಗಿ ಹೋದ್ರಿ? ಜರ ಈಗ ಒಂದ್ಸರಿ ಮೇವ್ ಇರಂಗಿಲ್ರಿ, ಅವ್ ಕೈಯಾರ ತಿಪ್ಪಲಾದಾಗ ಹುಡುಗರ ಸಾಲಿ ಪೀಲಿ ನಡೀತದ ಅಂತೇಳಿ ನಾವು ಒಕ್ಕಲ್ತನ ಬಂದ್ಗಳಿಗೆ ಅವ್ರನ್ನ ಮಾರದ್ರಿ, ಮತ್ತೆ ಹೊಸ ತಗೋ. ಯಾಕಂದ್ರೆ ನಿಮ್ದು ತೋಟದಾಗ ಈಗ ಶೇಂಗಾ ಹೊಟ್ಟು ಬರ್ತದ, ಈಗ ತೊಗರಿ ಹೊಟ್ಟೈತಿ, ಬೇರೆ ಬೇರೆ ಸೊಪ್ಪು ಇವು ಇದಾವ, ಮತ್ತೆ ಅವ್ನು ಹಾಕೊಂಡ ಅಲ್ಲಿ ಕಟ್ಟಂಗಿಲ್ಲ ಒಂದು ದೊಡ್ಡಾಗ ಈಗ ಏನ್ ತಿರುಗಾಡಿಸಿನೇ ಮೇಯಿಸ್ಬೇಕಂತೇನಿಲ್ಲ ಈಗ ಇಲ್ಲ ಇಲ್ಲ ಈಗೇನ್ ತಿರುಗಾಡಿಸಂಗಿಲ್ಲ ಸರ್ ತಿರುಗಾಡಿ ಒಂದಮ್ ಬಂದ್ರೆ ತಿರುಗಾಡಿ ಮೇಯ್ತಾವ್ರಿ ಮತ್ತೆ ಅಲ್ಲಿ ಕಟ್ಟಿ ಮೇವ್ ಹಾಕಿರ್ನ ಆಗ್ತವ್ರಿ ಆಗ್ತದ ಹಾರಿ ಹೆಂಗ್ರಿ ಈ ಸಲ ಒಕ್ಕಲ್ತನ ನಿಮ್ದು ಹೆಂಗಾತ ಅನುಕೂಲ ಆತ ಏನ್ ಚಲೋ ರೀ ಬೇರೆ ಮೇವನ್ನ ಮಸ್ತ್ ಇದಾಗ್ಯದ ಎಲ್ಲ ಈಗ ಭತ್ತನೇ ಸ್ವಲ್ಪ ಕವಳನೆ ಆಗ್ಯಾವ ಶೇಂಗನೆ ಬಂದಾವ ಎಲ್ಲ ಚಲೋ ನೋಡ್ರಿ ಸ್ವಲ್ಪ ಬೇರೆ ಅಲ್ಲ ಕಳೆದ ವರ್ಷ ನಾವು ಬರಗಾಲ ಬಂತು ಅವಾಗ ಮಳೆ ಆಗ್ಲಿಲ್ಲ ಮಳೆ ಮಸ್ತ್ ಸರಿ ಬೇರೆ ಮಳೆ ಮಸ್ತ್ ಆಗ್ಯದ ಮಳೆ ಬಂದೇ ಆನೆ ಆಗಿದ್ರೆ ಬೆಳೆಯನ್ನ ಹೌದು ಏನ ಮತ್ತೆ ಬೋರ್ವೆಲ್ಗಳು ಏನಾರು ನಿಮಗೆ ಅಂತರ್ಜಲ ಏನಾರು ಬರ್ತದ ಏನ್ ಚಲೋ ಬಂದ ಮೇಲೆ ಮಸ್ತ್ ಆಗ್ಯದ್ರಿ ಮತ್ತೆ ನೀರಿ ಬೇರೆ ಇಲ್ಲಿತನ ಏನ್ ಕೊರತೆ ಇಲ್ರಿ ಇಲ್ಲಿಂದ ಏನ ಏನನ್ನ ಆಗ್ಬೋದು ಇಲ್ಲಿ ತನಂತರ ಏನು ಎರಡು ಗುಬ್ಬಿ ನಡೆವ ನಾಲ್ಕು ಗುಬ್ಬಿ ನಡೆದವ್ರಿ ಸ್ಪಿಂಕ್ಲರ್ ಸ್ಪಿಂಕ್ಲರ್ ಮತ್ತೆ ಏನಾರು ಸಮಸ್ಯೆಗಳು ಬಂದಾಗ ರೋಗಗಳು ಏನಾರು ಮಾಹಿತಿ ರೋಗ ಇದ್ದೇ ಇರ್ತಾವ್ರಿ ಅವು ಯಾವಾಗಲೂ ಬರ ಹೋಗವೆ ಗಾಳಿ ವಾತಾವರಣ ಮ್ಯಾಗ ಅವು ಏನಾರು ನೋಡ್ಕೊಂಡು ಕೀಟನಾಶಕ ಏನಾರು ಹೊಡ್ಕೋಬೇಕ್ರಿ ಮತ್ತೆ ಹೊಡ್ಕೋಬೇಕು ಎಲ್ಲ ಹೋಗ್ತೀರಿ ಮಾಹಿತಿ ಮತ್ತೆ ಮಾಹಿತಿ ಏನಾದ್ರೆ ರೈತ ಸಂಪರ್ಕದಾಗ ಹೋಗಿ ತಿಳ್ಕೊಂತೀವ್ರಿ ನಾವು ಒಂದ್ ಎರಡ್ ಗಂಜಲ ಮಾಡೇವ್ರಿ ಅದರದನ್ನೇ ಬಳಸ್ತೇವೆ ಎರಡೊಳ ಗಂಜಲು ಹಾರಿ ಅದು ಬಳಸ್ತೇವ್ರಿ ಮತ್ತೆ ಈಗ ಅದರದೇ ಗೊಬ್ಬರ ಹಾಕ್ತೀವ್ರಿ ಗಿಡಕ್ಕ ನಮ್ ತಿಪ್ಪು ಗೊಬ್ಬರ ಹಾಕ್ತಿವಿ ಆ ಬೇನಿ ಹೂವಿಂದನೇ ಮಾಡಿ ಹೊಡಿತೀವ್ರಿ ನಾವು ಕಷಾಯ ಮಾಡಿ ಹಾಕಿ ಸ್ವಲ್ಪ ಸೋಸಿ ಅದನ್ನೆಲ್ಲ ಹೊಡಿತೀವ್ರಿ ಹೌದೌದೌದು ಯಾಕಂದ್ರೆ ಬೇವಿನ ಬೀಜದ್ದು ಈಗ ನಾವು ಅದನ್ನೇ ಗೌರ್ಮೆಂಟ್ ಕೊಡೋದ್ ಅದೇ ಇರ್ತದ್ರಿ ನಾವು ಮಾಡ್ಲಾರ್ದು ಗೀಸಿ ಅಲ್ಲಿ ಹೋಗಿ ಯಾವ್ದೋ ಎಣ್ಣೆ ತಂದ್ ಬಿಡ್ತೀವ್ರಿ ಅದೇ ಪಿರೆ ಕೊಟ್ಟಗೇಸಿ ಮತ್ತೆ ಅದ್ರಲ್ಲಿ ಉಳಿದೇನ್ರಿ ಈ ಹುಳಿಗೆ ಅಂತಾರೆ ಉಳಿದ್ದು ಮಜ್ಜಿಗೆ ಅದೆಲ್ಲ ನಾವೇ ಮೇಲಿಂದ ಮಾಡಿ ಬಿಡ್ತೀವ್ರಿ ಹೌದು ಸ್ವಲ್ಪ ವಾಸನೆ ಘಾಟ ಬಂತಪ್ಪ ಅಂತಂದ್ರೆ ಸಣ್ಣ ಸಣ್ಣ ಕೀಟಗಳಿರೋದು ರೋಗಗಳಿರೋದು ಅದರ ಕಡಿಮೆ ಆಯ್ತು ಸರ್ ಕಣ್ಣಿಗೆ ಆಗ್ತದ ಕಡಿಮೆ ಆಯ್ತು ಪೂರಾ ಕೈ ಮೀರ್ತಪ್ಪ ಅಂತಂದ್ರೆ ಮತ್ತೆ ಅನಿವಾರ್ಯವಾಗಿ ಮತ್ತೆ ಹೊಡೆಯಬೇಕು ಅನಿವಾರ್ಯ ಯಾವಾಗ ಒಂದ್ಸಲ ಜಗ್ಗಿ ಹುಳ ಬಂದ್ರೆ ಹುಡ್ಕಂತೀವ್ರಿ ಇದನ್ನ ಹೌದು ಎಲ್ಲಿ ಕಡಿಮೆ ಖರ್ಚು ಐತಿ ಅದನ್ನ ಎಲ್ಲಿ ಸಾಧ್ಯ ಆಗ್ತದ ಅದನ್ನ ನಮ್ಮ ಮನೆಗ ನಿವಾರಣೆ ಕಡಿಮೆ ಖರ್ಚಿನಲ್ಲಿ ಜರ ಹೆಚ್ಚು ಲಾಭ ತಗೋಬೇಕಂತ ಒಂದು ಇದ್ರಿ ನಮಗನೆ ಈಗ ಖರ್ಚು ಕಡಿಮೆ ಆಗ್ತದ್ರಿ ಇಬ್ಬರೇ ಎಣ್ಣೆ ಮಸಾಲೆ ಈಗ ಬಹಳ ಉಳಿತಾಯ ಮಾಡವಲ್ರಿ ಜನ ಹೌದು ಬರೀ ಅದಕ್ಕೆ ಓದ್ತಾರ್ರಿ ಇಲ್ಲಿ ಮನೆ ಮುಂದನೆ ಇಲ್ಲ ಗೊಬ್ಬರ ಇಲ್ಲ ನಡಿ ಅಂಗಡಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೊಡಿಬೇಕಂತಾನೆ ಗೊತ್ತಾಗಲ್ರಿ ಆಯ್ತು 50 packet 40 packet ತರ್ತಾರ್ರಿ ಒಂದ್ 4 acre ಹಾಕ್ಬಿಡ್ತಾರ ಅದ್ರದ್ದು ಅದಕ್ಕೆ ಆಗ್ಲಾಗೈತದ್ರಿ ಹೌದೌದೌದೌದು ಬಹಳ ಸಂತೋಷ ಮತ್ತೆ ಈಗ ಮುಂದೆ ಏನಾರ ಮಾಡಕ್ ಹೋಗಂತ ಮಾಡಿರಿ ಈಗ ಹಣ್ಣುಗಳ ಗಿಡಗಳದಾವ ಅಂತ ಹೇಳಿದ್ರಿ ಏನದಾವ ಮನೆ ಹಣ್ಣಿನ ಗಿಡ ಅದಾವ್ರಿ ಚಂಪಲ್ ಗಿಡ ಅದಾವ ಅದ್ರೊಳಗ ಒಂದ್ಸಲ ನುಗ್ಗಿ ಗಿಡನೇ ಅದಾವ ಎಲ್ಲಾ ಹಣ್ಣಿನ ಗಿಡ ಕಲ್ಲಂಗಡಿ ಗಿಡ ಎಲ್ಲ ಮಾಡ್ಕೊಂತೀವ್ರಿ ಒಳಗೆ ಬದುಕಿ ಹಾಕೊಂಡ್ರೆ ನಮ್ಗೆ ತಿನ್ನಕ್ ಹೆಸರು ಬೇಳೆ ಮಾಡತ್ತಿವ್ರಿ ಯಾವಾಗ ಬೇಕು ಯಾವಾಗ ತಿನ್ನಕ್ ಬರ್ತಾವ್ರಿ ಯಾಕಂತಂದ್ರ ಈಗ ಒಂದ್ 4-5 ಚಂಪಲ್ ಗಿಡ ಒಂದೆರಡು 3 ಕರಿಬೇವು ಗಿಡ ಸ್ವಲ್ಪ ಅದ್ರನ್ನ ಹಾಕ್ಬಿಟ್ಟಿವ್ರಿ ತೋಟನೇ ಅದು ಎಲ್ಲ ಮಿಕ್ಸ್ ಅದಾವ ಎಲ್ಲ ಮಿಕ್ಸ್ ಅದಾವ್ರಿ ಎಲ್ಲ ಈಗ ಎಲ್ಲ ಹಣ್ಣುಗಳನ್ನ ಕೊಡ್ತಾವ ಗಿಡಗಳು ಹಣ್ಣು ಕೊಡ್ತಾವ್ರಿ ಬೇಕಾದಂಗ್ ಬರ್ತಾವ್ರ ನಾವ್ ಏನ್ ಮಾರ್ಲಕ್ನೆಲ್ಲ ನಮ್ಗೆ ತಿನ್ನಕಂತ ಸಾಕಾಗಷ್ಟ ಸಾಕಷ್ಟ ಅದ ಏನ್ ಆ ಸೀಸನ್ ಏನ್ ಬೇಕು ಅವೆಲ್ಲ ಸಿಗ್ತಾವ್ ನಿಮ್ಗೆ ಸಿಗ್ತಾವ್ರಿ ಎಲ್ಲ ನಮ್ ಮನೆಯವೇ ಸಿಗ್ತಾವ್ ಮತ್ತೆ ಎಲ್ಲ ನೋಡಪ್ಪ ಈಗೆಲ್ಲ ಹುಳ ಬಿಡ್ದಿದ್ದು ಬಂಡಿಗೆ ಹೋಗಿ ತಗೊಂಬರೋದು ಹಂಗೇನಿಲ್ರಿ ಹಂಗ ಜಾಸ್ತಿ ತಗೊಂಡೇನು ಕೊಂಡ್ಕೊಂಡ್ ಬರಲ್ರಿ ನಾವು ನಮಗ್ ಬೇಕಾದಷ್ಟೆಲ್ಲ ಮನೆಯಲ್ಲೇ ಮಾಡ್ಕೊದ ಮನೆಯಲ್ಲೇ ತಿಂತೇವ್ರಿ ಈಗ ಬೇಕಾ ಈಗ ಯಾವ್ದಾರ ಎಣ್ಣೆ ಗಿಣ್ಣ ಬೇಕಾದ್ರೆ ಬೇಕಾದ್ರೆ ಗಾಣ ಕೂದ್ ಮಾಡಿಸ್ಕೊಂಬರೋದು ನೋಡ್ರಿ ದೇವೇಂದ್ರಪ್ಪ ಮುಖ್ಯವಾಗಿ ಯಾಕಂತಂದ್ರೆ ರೈತರಿಗೆ ಏನ್ ಬೇಕು ಸಾಧ್ಯವಾದಷ್ಟು ಈಗ ಉಳಾಗಳ ಉದಾಹರಣೆಗೆ ಈ ಮೆಣಸಿನ್ಕಾಯಿನ ಹಿಡ್ಕೊಂಡು ಈಗ ನಮ್ಮ ಬ್ಯಾಳಿ ಅಕಡಿ ಹಾಲು ಮೊಸರು ತುಪ್ಪ ಇವು ಹಳ್ಳಿಗ ಅಲ್ಲೇ ದೊರಿಬೇಕು ನಮಗೆ ಜಾಸ್ತಿ ಬರೋದು ಆಗಬಾರ್ದು ಉದಾಹರಣೆಗೆ ಈ ಉಪ್ಪು ಮಸಾಲೆ ಇವು ಅನಿವಾರ್ಯ ಸೋಪು ಇವು ಬೇಕಿತ್ತಪ್ಪ ಅಂದ್ರೆ ಮಾತ್ರ ನಾವು ಅಂಗಡಿಗೆ ಹೋಗ್ಬೇಕು ನಾವು ನಮಗೇನು ಬೇಕು ಹಣ್ಣು ಆಯಿತು ತರಕಾರಿ ಆಯಿತು ಮೆಣಸಿನ್ಕಾಯಿ ಆಯಿತು ತರಕಾರಿ ಇವೆಲ್ಲವುಗಳು ನಮಗೆ ಕಡಿಮೆ ಖರ್ಚಿನಾಗ ನಮಗೆ ಕೈಯಾಗ ದೊರಕುವಂತಿರ್ಬೇಕು ಈಗ ಅದೇ ಬಿಸಿನೆಸ್ ಮಾಡಿ ನಾವು ಹಂಗೆ ಮಾಡ್ತೀವಿ ಸರ್ ಈಗ ನಾವು ಜಾಸ್ತಿ ಕೊಂಡದಲ್ಲಕ್ಕೆ ನೋಡ್ರಿ ಉಪ್ಪು ಕೊಬ್ಬರಿ ಎಣ್ಣೆ ಇಷ್ಟೇ ಜೀರಿ ಸತನ ಸಾಸಿವೆ ಅವ ಹಾಕಿಂತೀವ್ರಿ ಹೊಲ್ದಾಗೆ ಅವನ್ನೇ ಒಂದಿಷ್ಟು ಎಲ್ಲಿದ್ರೆ ಅವೇ ಕಾಳು ಬರ್ತಾವ್ರಿ ಹೌದು ಜಾಸ್ತಿ ಮೆಣಸಿನ್ಕಾಯಿ ಎಲ್ಲ ನಮ್ಮ ಒಣಕಾಯಿ ನಮ್ಮ ಮನೆಯೇ ನಡೆದವ್ರಿ ಮನೆ ನಡೆದವ ಯಾಕಂತ ನೋಡ್ರಿ ನೀವು ಪ್ಯೂರ್ ಸಿಗ್ತದ ಹಾರಿ ಪ್ಯೂರ್ ರೀ ಮತ್ತೆ ಖಾರ ಅದು ಕುಟ್ಟಕ್ ಹೋದ್ರೆ ಸತನೇ ಕುಟ್ಲಾರ್ದಷ್ಟು ಘಾಟ್ ಇರ್ತದ್ರಿ ನಮ್ ಖಾರ ಈಗ ಅವ್ರ ಬಜಾರದ ಖಾರ ಸಪ್ಪಗ್ರಿ ಎಷ್ಟೇ ಇರ್ಲಿ ಜಾಸ್ತಿ ಮಸಾಲೆ ಹಾಕಿ ಇದ್ ಮಾಡಿರ್ತಾರಲ್ರಿ ಸಪ್ಪರಿ ಇರ್ತಾರ ಕಾಯಿ ಕೆಂಪು ಕಾಣ್ತದ ಅಷ್ಟೇ ನಮ್ಮಷ್ಟು ಇದು ಬರಲ್ರಿ ಅವ್ರು ಬರಂಗಿಲ್ಲ ಏನಂತಾರೆ ಯಜಮಾನ್ರು ಏನಂತಾರೆ ಈಗ ನೋಡ್ರಿ ಒಕ್ಕಲ್ತನ ನಾವು ಏನಾರು ಬದಲಾವಣೆ ಮಾಡ್ಬೇಕಪ್ಪ ಅಂತಂದ್ರೆ ಹಿರಿಯವ್ರಿ ಅದನ್ನ ಬೇಡ ಅಂತ ಹೇಳ್ತಾರ ಅವ್ರು ಹೆಂಗ ಅವ್ರ ಒಕ್ಕಲ್ತನ ನಿಮ್ತ ಒಕ್ಕಲ್ತನಕ್ಕೂ ಹೆಂಗ ಹೊಂದಾಣಿಕೆ ನಡೆದ ಈಗ ಅವ್ರಿಗೆ ನೋಡ್ರಿ ಕಡಿಮೆ ಇತ್ತು ಅವಾಗ ಇನ್ಕಮ್ ಕಡಿಮೆ ಇತ್ತು ಎಲ್ಲ ಕಡಿಮೆ ಇತ್ತು ಒಂದ್ ಚೀಲ ಎರಡು ಚೀಲ ಬೆಳಬೇಕಾದ್ರೆ ಮಸ್ತ್ ಇತ್ರಿ ಹೌದು ಈಗ ಅದ್ರಾಗಿನ ಸ್ವಲ್ಪ ಮಸಾಲೆ ಮ್ಯಾಗನೆ ಜಾಸ್ತಿ ಬೆಳಕೈತೆ ಅವ್ರಿ ಆದ್ರನೆ ಮಸಾಲೆ ಬೆಳಿತೇವಂದ್ರೆ ಅದ್ರಲ್ಲಿ ವಿಟಮಿನ್ಸ್ ಇಲ್ರಿ ಗೊಬ್ಬರ ಕಾಳು ಇಷ್ಟ ಇತ್ತಪ್ಪ ಅಂದ್ರೆ ಡಬಲ್ ರೇಟ್, ಇಷ್ಟ ಪಿಂಡ್ ಆಗ್ತದ್ರಿ ಗೊಬ್ಬರದಾಗ ಇತ್ತಂದ್ರೆ. ಈ ಮಸಾಲ್ದಾಗ ಇತ್ತಂದ್ರೆ ಬರ್ತಾ ಬರ್ತಾ ಸಣ್ಣ ಬರ್ತದ್ರಿ ಕಾಳು, ಹೌದು ಮಸ್ತನೆ ದಿವ್ಸ ಬಡನ್ ಬರ್ತದ್ರಿ ಅಷ್ಟೇ. ಈಗ 6 ತಿಂಗಳು ಬರ ಉಳ್ಳಾಗಡ್ಡಿ, 3 ತಿಂಗಳಿಗೆ ಬರೋಂಗನೆ ಆದ್ರೆ ಬೆಳೆ ಇಲ್ಲ, ಹೈಬ್ರಿಡ್ಗಳು ಬಂದವ, ಹೈಬ್ರಿಡ್ ಬಂದವ್ರಿ. ಹೈಬ್ರಿಡ್ ಬೆಳೆ ತಾಳಂಗಿಲ್ರಿ, ಅದು ಬಸ್ಸನ್ ಬೆಳಿತದ ಉಳ್ಕೊಂಬಿಳುತ್ತದ್ರಿ ಎತ್ತರ ಬೆಳೆದು. ಈ ಜೋಳದ ಕಾಳು ಆದ್ರೆ ಅಷ್ಟೇ ಆಗ್ಯದ್ರಿ. ಈಗ ಒಂದು ಯಾವುದೇ ಒಂದು ತರಕಾರಿ ಇಡೋದು ಹೈಬ್ರಿಡ್ ಬಂದದ್ರಿ. ಮತ್ ನೋಡ್ರಿ ದೇವೇಂದ್ರ ಅವ್ರ ಮಕ್ಕಳು ಏನ್ ಸಾಲ ಓದಿಸ್ಬೇಕಂತ ಮಾಡಿರ, ಮತ್ತೆ ಕೃಷಿ ಸಾಲಿಗೆ ಓದ್ತಾರ್ರಿ? ಸಾಲಿ ಓದ್ತಾರ, ಬೇಡ ಮಾಡ್ಯಾನ್ರಿ. ದೊಡ್ಡ್ರಾಗ್ಯಾರ ನೋಡ್ರಿ. ಈಗ ನೀವು ದುಡ್ದಂಗ ನಿಮ್ ಮಕ್ಳು ದುಡಿತಾರ? ಏ ದುಡಿಯಂಗಿಲ್ರಿ ಮಕ್ಕಳಿಗೆ, ಅವ್ರ ಸಾಲಿ ಬಾಲಿ ಅವ್ರ ಇಂತಜಾಮ ಅವ್ರದೇ ಬ್ಯಾರ್ರಿ. ಈಗ ನೋಡಪ್ಪ ಸ್ವಲ್ಪ ಹೋಗ ಅಂತ ಏನ್ ಓದೋದೈತಿ, ನನ್ಗೆ ಹಾಂಗಿಲ್ಲಪ್ಪ ನೀವು ಹೋಗ್ರಿ ಅಂತ ಹೇಳ್ತಾರ. ಅದೇ ಹೇಳ್ತಾರ ಈಗ ಜಾಸ್ತಿ ನಮ್ಮಂಗಳ ಪಿಳೆ ಉಣಂಗಿಲ್ಲ ಮೈಯೋದು ಇಲ್ರಿ ಅವ್ರ ಅಷ್ಟು ಇದು ಮಾಡಂಗಿಲ್ಲ. ಮತ್ತೆ ಉಣದೂ ಸೂಕ್ಷ್ಮಿ, ನಾವು ಉಣದ ಉಂಡಂಗ ಅವ್ರು ಉಣಂಗಿಲ್ಲ, ನಾವು ಉಂಡಂಗ ಉಣಲ್ರಿ ಅವ್ರು. ಹೌದು, ಒಂದ್ ನಾವು 4 ರೊಟ್ಟಿ ಉಂಡಿವಪ್ಪ ಅಂತಂದ್ರೆ ಈಗ ಮಕ್ಕಳು 2 ರೊಟ್ಟಿ ಬಂದಾರೆ. ಹೌದು ಸರ್. ಹೌದಲ್ಲ, ನಾ ಈಗ ಊಟನೇ ಬೇಕಲ್ರಿ ಜಾಸ್ತಿ ಅವ್ರು ಎಲ್ಲಿ ಬೇಕಲ್ಲಿ ನಾಷ್ಟ ಮಾಡೋದು, ಅದ ಇದು ಹೋಟೆಲ್ದ ಇದು ಬಹಳ ಅವ್ರಿ ಹುಡುಗರಿಗೆ. ಈಗ ನಾವೆಲ್ಲ ಜೋಳ ನುಚ್ಚಪ್ಪ ಅಂತ 2 ತಾಟ್ ಹೊಡೆದ್ ಬಿಡ್ತೀವಿ ನಾವು. ನಮ್ಮ ಯಜಮಾನವ್ರೆ ಮುಜ್ಜಿಗೆ ನುಚ್ಚಿದ್ರೆ ಸಾಕ್ರಿ ಅವ್ರು, ಚಿಂತನೆ ಜೀವನ ಮಾಡ್ತಾರೆ. ಈಗ ಅವ್ರೆಲ್ಲ ಅಕ್ಕಿ ಅನ್ನನೇ ಬೇಕು. ಅಕ್ಕಿ ಅನ್ನ ಬರೇ ಆಯ್ತು, ಕವಳನ್ನೇ ಬೇಕ್ರಿ ಅವ್ರು. ಕವಳೆ ಬೇಕು, ಜೊತೆಗೆ ಸ್ವಲ್ಪ ಸ್ವಲ್ಪ ರುಚಿ ನಾಲ್ಗೆ ರುಚಿ ಹತ್ತೆಪ್ಪ ಅಂತ ಎಲ್ಲ ಒಗ್ಗರಣೆ ಇಂಥದ್ ಮಾಡ್ತಾರೆ ಹುಡುಗರಿಗೆ. ಹೌದೌದು ನೋಡ್ರಿ, ಒಂದ್ ಕಾಲಕ್ಕ ಹೋಟ್ಲಾಗ ಅಡ್ಗೆ ಮಾಡೋದು ಅಥವಾ ಉಣೋದು ಅಥವಾ ಖಾನಾವಳಿಯಾಗ ಊಟ ಮಾಡೋದ್ರಪ್ಪ ಅಂತಂದ್ರೆ ಅಪರಾಧ. ಈ ಅವ್ನು ನೋಡು ಹೋಟ್ಲ ಊಟ ಮಾಡ್ತಾನ ಬುದ್ಧಿಲ್ಲ ಅಂತ ಬೈತಿದ್ರು. ಈಗೆಲ್ಲ ಹಳ್ಳಿಗ ನಸಿಗ್ಲಾತಪ್ಪ ಅಂತಂದ್ರೆ ಅಥವಾ ಬೆಳೆ ಕರಿತಪ್ಪ ಅಂತಂದ್ರೆ ಅಂಗಡಿ ಮುಂದೆ ಕುತ್ಕೊಂಡು ಚಾ ಕುಡಿತಾರೆ. ಚಾ ಕುಡಿತಾರ್ರಿ ಈಗ ಜನ ಏನು ಬರೇ ನಾಷ್ಟದ ಮ್ಯಾಗೆ ನಡೆದಾರ ಸರ್. ದಾವತಿ ಆಗಂಗಿಲ್ಲ, ಮತ್ತೆ ಈಗ ದುಡಿಬೇಕಪ್ಪ ಅಂತಂದ್ರೆ ಶಕ್ತಿ ಇರಂಗಿಲ್ಲ. ಶಕ್ತಿ ಇರಂಗಿಲ್ಲರಿ, ಅದ್ರ ಎಲ್ಲಿಂದ ಸಿಕ್ ಬರ್ತಾರೆ? ಈಗ ಒಂದೇ ರೊಟ್ಟಿ ಆಗಲ್ರಿ, ಟೈಮ್ ಸರಿಯಾಗಿ 8-9 ಕೊಂಡು ಹೋದ್ರೆ ಚಂತೆನ ಊಟ ಬೇಕಲ್ರಿ. ಹೌದೌದು, ಯಾಕಂತಂದ್ರೆ ಕೃಷಿಯ ಕೆಲಸ ಮಾಡೋರು, ಒಕ್ಕಲ್ತನದಾಗ ಮಾಡೋರು ಅಂತಂದ್ರೆ ಊಟ ಚೆನ್ನಾಗಿರ್ಬೇಕು. ಅದೇ ಊಟ ಚೆನ್ನಾಗಿರ್ಬೇಕು ಸರ್. ಈಗ ನಮ್ದು ಮನೆ ಊಟ ರೀ ಯಾವುದೇ ಇರಲಿ, ಈಗ ಮುಂಜಾನೆ ಎದ್ದಿಗಿನ ಒಂದ್ 2 ರೊಟ್ಟಿಗಿನ ಉಂಡಿ ಅಂದ್ರೆ ಚಂತೆನ ಆದ್ರೆ ಹಂಗೆ ಬರ್ತೀವ್ರಿ ಆರಾಮ್. ಈಗ ಅದೇ ನಾಷ್ಟ ಮಾಡೋದ್ರೆ ಅದು ಕೆಮ್ಮತ್ತದ ಅದು ಇದು, ಈಗ ಹೋಟೆಲ್ದಾರ ಅವ್ರಿಗೆ ಏನ್ ಬರ್ತದ್ರಿ? ರೊಕ್ಕ ಬಂದ್ರೆ ಸಾಕು, ಸಿಕ್ಕಂಗೆ ಮಾಡಿ ಹಾಕ್ತಾರೆ. ಹೌದು ನೋಡ್ರಿ, ಬಹಳಷ್ಟು ಖುಷಿ ಆಯ್ತು ದೇವೇಂದ್ರ ಅವರು ನಿಮ್ ಜೊತೆ ಮಾತನಾಡಿ. ಯಾಕಂತಂದ್ರೆ ಪಿತ್ರಾರ್ಜಿತ ಆಸ್ತಿ 3 ಎಕರೆ ಇದ್ರು ಕೂಡ ಅಲ್ಲೆಲ್ಲ ಲೀಸ್ ತಗೊಂಡು ಒಂದು 5 ಎಕರೆ ಭೂಮಿಯನ್ನ ಜೊತೆಗೆ 4 ಎತ್ತು ಒಕ್ಕಲ್ತನ ಮಾಡಾಕತ್ತೀರಿ, 3 ಎಮ್ಮೆ ಮಾಡ್ಕೊಂಡಿರಿ, ಜೊತೆ ಟಗರ ಸಾಕಾಣಿಕೆ ಮಾಡ್ಕೊಂಡಿರಿ, ತರಕಾರಿಗಳನ್ನು ಹಾಕೊಂಡಿರಿ, ಹಣ್ಣಿನ ಗಿಡಗಳನ್ನು ಹಾಕೊಂಡಿರಿ, ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ತಾವು ಹಾಕೊಂಡಿರಿ. ನೋಡ್ರಿ, ತಾವೊಬ್ಬ ಹಿರಿಯ ರೈತರಾಗಿ ಮಕ್ಕಳನ್ನು ಕೂಡ ಶಿಕ್ಷಣದ ಜೊತೆಗೆ ತಮ್ಮ ಕೃಷಿಯನ್ನು ಕೂಡ ತಾವು ಬಿಟ್ಟಿಲ್ಲ, ಮಕ್ಕಳನ್ನು ಓದ್ಸಾಕತ್ತೀರಿ. ಒಟ್ಟಿನಲ್ಲಿ ನಿಮ್ಮಿಂದ ನನಗೇನು ವಿಚಾರ ಗೊತ್ತಾಯ್ತಪ್ಪ ಅಂತಂದ್ರೆ ದುಡಿಮೆ ಬಹಳಷ್ಟು ಮುಖ್ಯ. ನಾವೇನು ಭೂಮಿ ತಾಯಿಯನ್ನು ನಾವು ಕಷ್ಟಪಟ್ಟು ದುಡಿತೀವಿ, ಈ ವರ್ಷ ಲಾಸ್ ಆತು ಅಂತಂದ್ರೂ ಕೂಡ ಮುಂದಿನ ವರ್ಷ ನಮಗೆ ಭೂಮಿ ತಾಯಿ ಖಂಡಿತ ಕೈ ಬಿಡೋದಿಲ್ಲ. ಈ ನಿಟ್ಟಿನಲ್ಲಿ ತಾವು ಶ್ರಮಜೀವಿಗಳು, ಹಿರಿಯ ಜೀವಿಗಳು, ಮಕ್ಕಳನ್ನು ಮಾರ್ಗದರ್ಶನ ಮಾಡ್ತಾ ನಿಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತಾ ಕೃಷಿಯನ್ನು ಮಾಡ್ಕೊಂತ ಹೊಂಟ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕೃಷಿ ಒಳ್ಳೆತ್ನಾಗ ನಡೀಲಿ, ಲಾಭದತ್ತ ನಡೀಲಿ, ನಿಮ್ಮ ದೇವರು ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ. ನಿಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ದೇವೇಂದ್ರಪ್ಪ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಯಾದಗಿರಿ ತಾಲೂಕಿನ ಕಟಗಿ ಶಾಪುರ ಗ್ರಾಮದ ದೇವೇಂದ್ರಪ್ಪ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.2-30.6°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.7-17.2°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 25-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3.8-7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು.

बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹತ್ತಿ ಹೈಬ್ರಿಡ್ 44 ಕನಿಷ್ಠ ಬೆಲೆ 6,300 ಗರಿಷ್ಠ ಬೆಲೆ 7,500 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗುರಿ 3,319 ರೂಪಾಯಿಗಳಿಂದ 5,399 ರೂಪಾಯಿಗಳು. ಅದೇ ರೀತಿ ಭತ್ತ, ಸೋನ, ಮುಸುರಿ 2,015 ರೂಪಾಯಿಗಳಿಂದ 2,829 ರೂಪಾಯಿಗಳು. ಕೆಂಪು ಟರ್ 7,009 ರೂಪಾಯಿಂದ 8,631 ರೂಪಾಯಿಗಳು. ಬಿಳಿ ತೊಗರಿ 7,169 8,388 ರೂಪಾಯಿಗಳು. ಅದೇ ರೀತಿ ಮಾನವಿ ಮಾರುಕಟ್ಟೆಯ ಪೇಟೆಧಾರಣೆ ಈ ರೀತಿ ಇದೆ. ಜೋಳ, ಮೆಕ್ಕೆಜೋಳ ಮಾಧ್ಯಮ 2,050 ರೂಪಾಯಿಗಳು. ಭತ್ತ, ಸೋನ, ಮುಸುರಿ ಹೊಸದು 2,000 ರೂಪಾಯಿಂದ 2,500 ರೂಪಾಯಿಗಳು. ಭತ್ತ, ಸೋನ, ಮುಸುರಿ ಓಲ್ಡ್ ಹಳೆಯದು 2,502 ರೂಪಾಯಿಂದ 2,684 ರೂಪಾಯಿಗಳು. ಇನ್ನು ಲಿಂಗಸುಗೂರು ಮಾರುಕಟ್ಟೆಯ ಪೇಟೆಧಾರಣೆ ಈ ರೀತಿ ಇದೆ. ಮೆಕ್ಕೆಜೋಳ 2,200 ರೂಪಾಯಿಗಳು. ನಂತರ ಭತ್ತ, ಸೋನ, ಮುಸುರಿ 2,250 ರೂಪಾಯಿಗಳು ಹಾಗೂ ತೊಗರಿ ಕ್ವಿಂಟಲ್ಗೆ 7,400 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಜ್ಯ ಎಫ್ ಎಂ ಕೇಂದ್ರ. ಸಮಯ 7:26. ಜನಪದ ಗೀತೆಗಳು. ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಭರ್ಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನ ಪದಗಳು. ಮೊದಲಿಗೆ ಒಂದು ಪ್ರಕಟಣೆ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಶುಭಾರೀಕಿ ಯಾರ ಮಗಳು ಈಗಿನ ಕಂಡ ಬಂದೇ ತಬಳೇಕಿನ್ನಿಪಯ್ಯ. ರಂಬಾ ಪತಾರಿದ ಕಿಯೇ ಸೋತ್ರಿಯೊಳ್ಳಿಕೆ, ಏನು ದಕ್ಕಿಲ್ ನಿಂತಿರುವಳ್ಳ, ಏನು ಸುಖ ಮಾಡುವಳ್ಳು ಯಾರೇಕೆ. ಆಜಾರೀಕಿ ಯಾರ ಮಗಳು ಈಗಿನ ಕಂಡ ಬಂದೀತ ಬೋಳೇಕಿನ. ಯಾರು ತಂಗಿ ಎಲ್ಲಿಗೆ ಕೋ ಬಂದವು ನಿನ್ನ ಕೆಳ ವರ್ತಮಾನ, ಇಲ್ಲಿಗೆ ಬಂದ ಬಂದ ಬಾಗಿಯೇ ನೀ ಅಳುವೋ ನೀನ ಇಲ್ಲಿಗೆ ಇಲ್ಲಿಗೆ ಬಂದ ಬಾಗಿಯೇ ನೀ ಅಳುವೋ ನೀನ ಎತ್ತಿಕೊಂಡ ಬಂದಿದಿ ಕೂಸನ್ನ ಸಣ್ಣ ಬಾಲಕನ್ನ ಬಾಂಧವ ನೀನು ಒಬ್ಬ ಚಿನ್ನ ತಂಗಿಯಾಗೆ ಬಾಂಧವ ನೀನು ಒಬ್ಬ ಚಿನ್ನ ಹೇಳಬೇಕು ನಿಮ್ಮ ತಾಯಿ ತಂದಿ ಕುನ ಕೇಳ್ತೀನೋ ನನ್ನ ಕಿನ್ನಳಾಗಿ ಕುಂತಿದವೋ ನೀನ ತಂಗಿ ಮುಖ ಕಿನ್ನಳಾಗಿ ಕುಂತಿದವೋ ನೀನ ಅಪ್ಪ ಮಾಸ್ತರ ಕೇಳರಿ ನೀವ ಕೇಳ್ತೀನೋ ನನ ಬೆನ್ನಕ್ಕೆ ಬಂದೆ ನನ್ನ ಎನ್ನ ಗಂಡ ನ ಬೆನ್ನಕ್ಕೆ ಬಂದೆ ನನ್ನ ಬಿಟ್ಟವದಾನೋ ಪತಿ ತನ ಮಾಡಲ್ ಗತಿಯನ ಅರೆ ಕೈದಾನೇನ ಅಣ್ಣ ಎದಿ ಒಡೆದು ಹೋ ಅರೆ ಕೈದಾನೇನ